ಕೇಸರಿ ಚಂದಿದ್ದು ಜನತಾ ಹಠಕ್ ಅವರು ಅತರ ಕೊಟ್ಟ ಬಗ್ಗೆ ಜರುವಂಗೆಂಡ ಬಿಡುವಂಗ್ ಗುಣಪುರಂಗೆಂಡ ಬಿಡುವಂಗ್ ಏ ಆಯ ದೇಶಪಾಲನೆ ದಕ್ಕಿನ ಅಳುತ್ತೆ ಹಾಕಿ ಅದು ಮೆದ ಪೆರದಿಗ ತಮಂಗೆ ಮೇ ಚಂದ ಬಲೆ ಇಲ್ಲದ ಜೀವಿತ ಪೂಜಾ ಕರನ್ನ ಎನ್ನೆ ಆಯ್ಕೆ ಲಭಾಗ ನಮ್ದು ಅದ ಮೇ ರಟೆ ಪತುಗೇಲ ಈ ಮೆಥುವನ್ನಿ ಚಂದೆ ಪಾವಚಿಗಳು ಮೆನ್ನೆ ಮೇ ಕೊಟ್ಟಾಸಿ ತಮೈ ಸೇಟ ಆಯ್ತ ಏ ಆಯ್ತ ಅವಶ್ಯವೇನೆ ಪ್ರತಿಪತ್ತಿ ದೇಶಪಾಲನೆ ಯಟುನ್ ದೇಶಪಾಲನೆ ಆಗ್ತೇನೆ ಮೆಥುವನ್ನ ಅತ್ಯನ್ನ ಪುಳುವಂ ತರಂ ಕರನ್ನ ಪುಳುವಂ ಈಟ ಪಸ್ತೆ ಇತರಿ ಅವರುದು ಪಹ ಅದು ಎಕ್ಕವಲ ವೇಳೆ ಕರನ್ನು ಪಾರ್ಲಿಮೆಂಟ್ ವಾದ ವಿವಾದ ಕರನ್ನ ಪುಳುವಂ ಇವಾಗೆ ಪಾರ್ಲಿಮೆಂಟ್ ಇತರಾಗಿ ಬಲಾಪುರಕ್ಕೆ ಅಗ್ರಾಮ ಯೋಜನಾ ಕ್ರಮಿತುಳ ಇವಾಗ ಜನ ಪಿಟ್ಟು ಮಾಡಿ ಪೂರ್ಣ ಆದಾಸ ಪಾರ್ಲಿಮೆಂಟ್ ವಿಪಕ್ಷ ವಿಶಾಲ ಬಲಯಕ್ಕೆ ಲಭಾದಿ.